ಈ ಶೃಂಗಾರವಾದ ರಂಗ ಮಂಟಪದಲ್ಲಿ ಬಂಗಾರ ಕಿರೀಟ ಮಂಡಿತರಾಗಿ ಸಿಂಹಾಸನ ರೂಢನಾಗಿರುವ ಮಂಗಲ ರೂಪರು ತಾವುದಾರ ಉತ್ತಮ ಅಭಿಧಾನವೇನು ಹೇಳಬೇಕು ರಾಜ ರವಿಕೋಟಿ ತೇಜ ಎಲೈ ಸಾರಥಿ. ಈ ಸುಂದರ ಸಭಾ ಮಂದಿರದಲ್ಲಿ ಆನಂದದಿಂದ ಬಂದು ಚಂದ್ರಹಾಸ್ಯ ಮುಖಮಂಡಲರಾದ ರಾಜಪುತ್ರರನ್ನು ಚಂದನಿಂದ ಮಾತನಾಡಿಸುವವನು ನೀನುದಾರು ಸೇವಕ ದಿವ್ಯ ಪ್ರಭಾವಕ. ನನಗೆ ಬಂದು ಸಾರಥಿ ಸಾರಥಿ ಎನ್ನುತ್ತಾರೆ, ಆದರೆ ತಮಗೇನು ಎನ್ನುತ್ತಾರೆ ಹೇಳಬೇಕು ರಾಜ ರವಿಕೋಟಿ ತೇಜ. ಎಲೈ ಸಾರಥಿ, ನಾವುದಾರೆಂದರೆ ಶ್ರೀಮದ್ ಮಂಡಲಾಧೀಶ್ವರ ಸಂಗ್ರಾಮ ಚಕ್ರ ಅಯೋಧ್ಯ ನಗರದ ಚಕ್ರವರ್ತಿಯಾದ ದಶರಥ ರಾಜನ ಜ್ಯೇಷ್ಠ ಪುತ್ರನಾದ ಕೌಶಲ್ಯ ಕುಮಾರ ಶ್ರೀ ರಾಮಚಂದ್ರನಲ್ಲವೇನೋ ಸಾರಥಿ. ಶ್ರೀರಾಮಚಂದ್ರ ಅನ್ನೋದು ನಮಗಾದ್ರೂ ಗೊತ್ತಾಯ್ತು, ಇಲ್ಲ ಕುಳಿತಂತ ಸಭೆಗಾದ್ರೂ ಗೊತ್ತಾಯ್ತು, ಆದರೆ ತಮ್ಮ ಬಲಭಾಗದಲ್ಲಿರುವವರು ದಾರಸ್ವಾಮಿ ಅವರನ್ನು ನೀನೇ ವಿಚಾರಿಸುವಂತವನಾಗಯ್ಯ ಸಾರಥಿ. ಶ್ರೀರಾಮಚಂದ್ರ ಬಲಭಾಗದಲ್ಲಿ ಇದ್ದವರು ತಾವುದಾರು ತಮ್ಮ ಹೆಸರೇನು ಹೇಳಬೇಕು ದೇವ ದಿವ್ಯ ಪ್ರಭಾವ. ಎಲೈ ಸಾರಥಿ, ನಾನುದಾರೆಂದರೆ ಶ್ರೀಮದ್ ಭುವನಾಭಿ ರಾಜನಾಗಿರುವ ಈ ರಘುರಾಜ ರಾಮಚಂದ್ರನ ಅನುಜಾತರು ವೀರ ಧೀರ ಗಂಭೀರನಾದ ದಶರಥ ರಾಜನ ದ್ವಿತೀಯ ಪುತ್ರ ಅದ್ವಿತೀಯ ಬಲ ಸಂಪನ್ನನಾದ ಲಕ್ಷ್ಮಣನು ನಾನಲ್ಲವೇನೋ ಸಾರಥಿ. ಲಕ್ಷ್ಮಣ ಅನ್ನೋದು ನಮಗಾದ್ರೂ ಗುರ್ತಾಯ್ತು, ಇಲ್ಲಿ ಕುಳಿತಂತ ಸಭೆಗಾದ್ರೂ ಗುರ್ತಾಯ್ತು, ಆದ್ರೆ ತಮ್ಮ ವೇಲ ಮಂದಿರವನ್ನು ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ತಾತ್ಪರ್ಯವೇನು ಹೇಳಬೇಕು ದೇವಾ ದಿವ್ಯ ಪ್ರಭಾವ. ಎಲೈ ಸಾರಥಿ, ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಭೂಮಿಗೆ ಭಾರವಾಗಿರುವ ರಾಕ್ಷಸರನ್ನು ಸಂಹಾರಗೈದು ರಾಕ್ಷಸರ ರಾಜ್ಯವಾದ ಲಂಕಾ ನಗರವನ್ನು ರಾಮರಾಜ್ಯವೆಂದು ಬದಲಿಸಿ ರಾವಣನ ತಮ್ಮನಾದ ರಾಮ ಭಕ್ತ ವಿಭೀಷಣನಿಗೆ ಪಟ್ಟಗಟ್ಟಿ ಬಂದೆವು. ಈಗ ಲಂಕಾಧಿಪತಿಯಾದ ವಿಭೀಷಣನ ಕ್ಷೇಮ ಸಮಾಚಾರ ಮಾಡುವ ಕುರಿತು ಎಲ್ಲರೂ ಕೂಡಿಕೊಂಡು ಈ ಸಭಾಂಗಣಕ್ಕೆ ಬರೋಣವಾಯಿತು. ಖಂಡಿಯ ಸೂತರತ್ನ ಬಂದರ ಚಿಂತೆಯಲ್ಲ, ತಮ್ಮ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗುವಂತವರಾಗಿರಿ. ಎಲೈ ಅನುಜನಾದ ಲಕ್ಷ್ಮಣ, ಲಂಕಾಪುರದ ವರ್ತಮಾನವನ್ನು ದೂತನಿಂದ ತಿಳಿದು ಬರಲಿಕ್ಕೆ ಬೇಗನೆ ತಿಳಿಸುವಂತವನಾಗು, ನಾನು ವಿಶ್ರಾಂತಿ ಧಾಮಕ್ಕೆ ತೆರಳುತ್ತೇನೆ. ಅಗ್ರಜ ನಿಮ್ಮ ಆಜ್ಞೆಯಂತೆ ಆಗಲಿ. ಚಂಡ ಕೇಸರಿಗಳು ದಾರೆಂದು ಕೇಳುವ ಧೀರ ಪುರುಷನು ನೀನು ದಾರು, ನಿನ್ನ ಹೆಸರೇನು, ಉಸಿರುವಂತವನಾಗು. ನನಗೆ ಬಂದು ಸಾರಥಿ ಸಾರಥಿ ಎನ್ನುತ್ತಾರೆ, ಆದ್ರೆ ತಮಗೇನನ್ನುತ್ತಾರೆ ಹೇಳ್ಬೇಕು ರಾಜ ರವಿಕೋಟಿ ತೇಜ ಯಾಯ್ ಸಾರಥಿ ನಾವುದಾರಂದ್ರಿ ಭೂ ಸ್ವರ್ಗ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿ ನನಗೆ ಧಾರಾ ತೀರ್ಥದಲ್ಲಿ ಹೋರಾಡಿ ಪಾರಗಾಣುವ ಧೀರ ಗಂಭೀರ ಎದುರಾಳುಗಳು ಯಾರು ಇಲ್ಲ ಎಂದು ಠನ್ ಠನ್ ರಣಬೇರಿಯನ್ನು ಹೊಡೆಸಿ ಶತ್ರುವಾದಿ ಜನರ ಬಡಿವಾರವನ್ನು ಬಿಡಿಸಿ ದುರ್ಜಟಿ ಹಿರಣ್ಯ ಗರ್ಭಾಂಬು ಜಾಂಬುಕರ ಘರ್ ಗಡಿಸಿ ಅಚ್ಯುತ ರಾಕ್ಷಸರ ಮಾರ್ಫಲವನ್ನು ಕೂಡಿಸಿ ಮಹಾತಲದಲ್ಲಿ ದೈತ್ಯ ಸಾಮ್ರಾಜ್ಯವನ್ನು ನೆಲೆಗೊಳಿಸಿದ ಕಂಚನಾವತಿ ರಾಜ್ಯ ಸಿಂಹಾಸನಾರೂಢನಾಗಿರುವ ನಾನು ಪುಂಡ ಪ್ರಚಂಡ ವೃದ್ಧಂಡ ಭುಜಾದಂಡ ಬಲು ಸಂಪನ್ನ ಶತ ಪುಂಡಗಳಿಂದ ವಿರಾಟನಾಗಿ ಕಾಂಬುವ ವೀರ ಧೀರ ಶತ ದೈತ್ಯ ಸಾಮ್ರಾಟ ಶತಮುಖನೆಂದು ತಿಳಿದುಕೊಳ್ಳುವಂತವನಾಗಲೇ ಸಾರಥಿ ಶತಮುಖ ಮಹಾರಾಜರನ್ನೋದು ನಮಗಾದ್ರೂ ಗೊತ್ತಾಯ್ತು ಇಲ್ಲಿ ಕುಳಿತಂತ ಸಭೆಗಾದ್ರೂ ಗೊತ್ತಾಯ್ತು ಆದ್ರೆ ತಮ್ಮ ಬಲಭಾಗದಲ್ಲಿ ಕುಳಿತವರು ದಾರಸ್ವಾಮಿ ಯಾಯ್ ಸಾರಥಿ ಅವರನ್ನು ನೀನೇ ವಿಚಾರ ಮಾಡುವಂತವನಾಗ ಒಳ್ಳೆಯದು ಶತಮುಖ ಮಹಾರಾಜರ ಬಲಭಾಗದಲ್ಲಿ ಕುಳಿತಂತವರು ದಾರಸ್ವಾಮಿ ಹೋ ಎಲೆ ಪಡುತರ ಪರಾಕ್ರಮಿ ಆದ ಸಾರಥಿ ಶುಕ್ರಾದಿ ದಿಕ್ಪಾಲಕರ ಸೊಕ್ಕನ್ನು ಒಕ್ಕಲಿಕ್ಕೆ ರಾಕ್ಷಸ ರಾಜನಾದ ರಾವಣಾಸುರನ ವೀರ ಪುತ್ರ ಈ ಶತಮುಖ ದಾನವೇಂದ್ರ ಲಾಲನ ಪಾಲನಿಂದ ಬೆಳೆದಿರುವ ಪುಂಡ ಪ್ರಚಂಡ ಬಿಜಬಲ ಸಂಪನ್ನಾದ ಪುಂಡರೀಕ ವೀರನೆಂದು ತಿಳಿದುಕೊಳ್ಳುವಂತನಾಗಲೇ ಸಾರಥಿ ಒಳ್ಳೆಯದು ಪುಂಡರೀಕ ಮಹಾರಾಜರನ್ನೋದು ನಮಗಾದ್ರೂ ಗೊತ್ತಾಯ್ತು ಇಲ್ಲಿ ಕುಳಿತಂತ ಸಭೆಗಾದ್ರೂ ಗೊತ್ತಾಯ್ತು ಆದರೆ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ಹೇಳಬೇಕು ರಾಜ ರವಿಕುಲ ತೇಜ ಯಾಯ್ ಸಾರಥಿ ನಾವು ಪುಂಡರೀಕ ಕೂಡಿಕೊಂಡು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಸಾಮ್ರಾಜ್ಯದಲ್ಲಿ ವೈರಿಗಳ ರುಂಡಗಳಲ್ಲಿ ಚಂಡಾಡಲಿಕ್ಕೆ ಈ ಸಭಾಸ್ಥಾನಕ್ಕೆ ಬರೋಣವಾಯಿತು ಖಂಡಿಯ ಸೂತರತ್ನ ಒಳ್ಳೆಯದು ಬಂದರು ಚಿಂತೆ ಇಲ್ಲ ತಮ್ಮ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗುವಂತವರಾಗಿ ಒಳ್ಳೆಯದು ರಾಜೇಂದ್ರ ಬ್ರಹ್ಮಪುತ್ರರಾದ ನಾರದ ಮುನೀಶ್ವರರು ನಮ್ಮ ಸಭಾಂತರಕ್ಕೆ ಬರುವಂತೆ ಕಾಣುತ್ತಿದೆ ಒಳ್ಳೆಯದು ಬರಲಿ ನಾರಾಯಣ ನಾರಾಯಣ ನಾರಾಯಣ ಶುಭಮಸ್ತು ದಾನವೇಂದ್ರ ನಿನಗೆ ಮಂಗಳವಾಗಲಿ ಮೇಲೆ ಕೇಳುವಂತವನಾಗು ಭೋ ಸ್ವಾಮಿ ನಾರದ ಮುನಿರಾಯ ತಮ್ಮ ಅಪೂರ್ವ ಆಗಮನದಿಂದ ನನ್ನ ನಗರವು ಪವಿತ್ರವಾಯಿತು ಮತ್ತು ಭವದೇವ ತಮ್ಮ ದರ್ಶನದಿಂದ ನನ್ನ ಜನ್ಮವು ಸಾಫಲ್ಯವಾಯಿತು ಬಹಳ ದಿವಸಕ್ಕೆ ತಮ್ಮ ಆಗಮನವು ನಮ್ಮ ಸಭಾಂತರಕ್ಕೆ ಆದದ್ದು ಏನೋ ಒಂದು ಮಹತ್ ಕಾರಣವೇ ಇರಬಹುದೆಂದು ನನ್ನ ತರ್ಕವಿರುವುದು ಬಲ್ಯರ ರಾಜೇಂದ್ರ ಏನೋ ಮಹತ್ ಕಾರಣವಿಲ್ಲ ಸಹಜವಾಗಿ ಸಂಚಾರ ಮಾಡುತ್ತಾ ಮಾಡುತ್ತಾ ಪಾದಾಳ ಲೋಕಕ್ಕೆ ಬರಲು ನಿನ್ನ ನೆನಪಾಯಿತು ಆದ್ದರಿಂದ ಭೇಟಿಯಾಗಿ ನಾಲ್ಕು ಸವಿಮಾತುಗಳನ್ನಾಡಿ ಹೋಗಬೇಕೆಂದು ಬಂದೆನಲ್ಲದೆ ಬೇರೆ ಕಾರಣವೇನು ಇಲ್ಲ ರಾಜೇಂದ್ರ ಪೂಜ್ಯರಾದ ತಾವು ಭೂಲೋಕದಲ್ಲಿ ಸಂಚಾರ ಮಾಡುತ್ತಾ ಅಕಸ್ಮಾತ್ ಲಂಕಾಪಟ್ಟಣಕ್ಕೆ ಹೋಗಿರಬಹುದು ಅಲ್ಲಿ ನಮ್ಮ ತೀರ್ಥರೂಪರು ಮೊದಲುಗೊಂಡು ಎಲ್ಲರೂ ಕ್ಷೇಮವಾಗಿದ್ದು ವರ್ತಮಾನವನ್ನು ತಿಳಿಸಿ ಮನಾನಂದಗೊಳಿಸಬೇಕು ಮಾನ್ ಓಹೋ ದೈತ್ಯರಾಜ ಇವನಾರು ಲಂಕಾನಗರದಲ್ಲಿ ಈತನ ತಂದೆ ಯಾರು ಹೇಳುವಿರಾ ಸ್ವಾಮಿ ತಮಗೆ ವಿಧಿತವಿಲ್ಲವೇ ಈತನ ಪುಂಡ್ರಿಕನೆಂಬವನು ರಾವಣ ಮಹಾರಾಜನ ಕುಮಾರನು ಎನಗೆ ಸೋದರಳಿಯನು ಈತನು ಬಹಳ ದಿವಸಗಳಿಂದ ನನ್ನ ಬಳಿಯಲ್ಲೇ ಇರುವನು ಏನಂದಿರಿ ಈತನು ರಾವಣನ ಪುತ್ರನೇ ನಿಮ್ಮ ಮಾತು ನಿಜವೇ? ಹೌದು ಸ್ವಾಮಿ, ರಾವಣನ ಕುಮಾರ ಎನಗೆ ಸೋದರಳಿಯನು. ಹಾಗಾದರೆ ನಿಮಗೆ ಲಂಕಾನಗರದ ವರ್ತಮಾನವೇ ಗೊತ್ತಿಲ್ಲವೆಂದಂತಾಯಿತು. ಹೌದು ಸ್ವಾಮಿ, ಇತ್ತೀಚೆಗೆ ನಮಗೆ ಲಂಕಾನಗರದ ವರ್ತಮಾನವು ತಿಳಿದಿರುವುದಿಲ್ಲ. ತಾವು ಅಲ್ಲಿಗೆ ಹೋಗಿದ್ದರೆ ನಮ್ಮ ತಂದೆ ಮೊದಲುಗೊಂಡು ಎಲ್ಲರೂ ಕ್ಷೇಮವಾಗಿದ್ದು ವರ್ತಮಾನವನ್ನು ತಿಳಿಸಿ ಮನಾನಂದಗೊಳಿಸಬೇಕು. ಮಾನ್ ಕುಮಾರ, ಲಂಕಾನಗರದ ಭಯಾನಕ ಪರಿಸ್ಥಿತಿಯನ್ನು ಏನೆಂದು ಹೇಳಲಿ? ಸ್ವಾಮಿ, ಹೇಳಲಿಕ್ಕೆ ಅನುಮಾನಬೇಕೆ? ಆದ ವರ್ತಮಾನವನ್ನು ಸಂಶಯವಿಲ್ಲದೆ ಹೇಳಿರಿ. ಎಲೈ ಪುಂಡ್ರಿಕ ವೀರ, ಘೋರವಾದ ರಣಾಂಗಣದಲ್ಲಿ ಹೋರಾಡಿ ಅದ್ಭುತ ಆಕಾರದ ಕುಂಭಕರ್ಣನು ಹತನಾದನು. ಸ್ವರ್ಗಾಧಿಪತಿ ಇಂದ್ರನನ್ನೇ ಗೆದ್ದು ಇಂದ್ರ ಜಿತುವೆಂದು ಅವಿಧಾನ ತಾಳಿದ ಆ ನಿನ್ನ ಅಣ್ಣನಾದ ಮೇಘನಾದನು ಹತನಾದನು. ಇದು ಅಲ್ಲದೆ ಪ್ರಹಸ್ತ ಅತಿಕಾಯ ಮಹಾಕಾಯ ಸುಂಬನಿ ಸುಂಬರು ಹತರಾದರು. ಕಟ್ಟ ಕಡೆಗೆ ಜಗತ್ರಯಾದೀಶ್ವರನಾದ ನಿನ್ನ ತಂದೆ ರಾವಣಾಸುರನೂ ಹತನಾದನು. ಅಯ್ಯೋ ತಂದೆಯಾದ ರಾವಣಾಸುರ, ನಿನ್ನ ಪ್ರತಾಪಕ್ಕೆ ಇಂದ್ರಾದೀಸುರರು ಸ್ಥಿರವಾಗಿರಲು ಬ್ರಹ್ಮದೇವರು ಇಷ್ಟವರ ಪ್ರದಾನ ಮಾಡಲಿಕ್ಕೆ ನಡಕಟ್ಟಿ ನಿಂತಿರಲು, ಮಹೇಶ್ವರನಿಗೆ ಆರಾಧ್ಯ ದೇವನಾಗಿರಲು ನಿನ್ನನ್ನು ರಣರಂಗದಲ್ಲಿ ಸಂಹಾರ ಮಾಡಿದ ಆ ರಣಧೀರ ವೈರಿ ಯಾವಾತನು? ಹಾಯ್ ತಂದೆ ರಾವಣಾಸುರ. ಹೇಯ್ ಮೂರು ಲೋಕ ಸಂಚಾರ ಮಾಡುವ ನಾರವ ಮುನೀಶ್ವರ, ದಾರಾ ತೀರ್ಥದಲ್ಲಿ ಧೀರ ತಳೆದ ಜೀವದ ಹಂಗು ದೊರೆದು ವೈರಿನ ಸಂಗಡ ಹೋರಾಡು ಪಟುಪಟ್ರ ಮಹಾಬಲದಿಂದ ರಣಧೀರನಾದ ಪುತ್ರ ಭಾತೃ ಮೇತ್ರರಿಂದ ಅಪಾರ ರೈತ ವೈಭವದಿಂದ ಮತ್ತು ಸ್ವಯಂ ಸಿದ್ಧ ಪ್ರತಾಪದಿಂದ ಜಗತ್ರಯ ಅಧೀಶ್ವರನಂದು ಜಯವೀರಿಯನ್ನು ಹೊಡೆಸಿದ ದಶಭದನ ರಾವಣಾಸುರನ ಪರಿವಾರ ಸಹಿತ ಸಂಹಾರಗೈದನೆಂದು ಹೇಳುವ ಮಾತು ಸೂಚಕವಾಗಿ ತೋರುತ್ತಿರುವುದು ಬಲ್ಲಿಯ ಮುನೇಶ್ವರ. ದೈತ್ಯರಾಜ, ಅಘಟಿತ ಘಟನಾ ಶಕ್ತಿಯುಳ್ಳ ರಾವಣಾಸುರನು ಪರಿವಾರ ಸಹಿತ ಸಂಹಾರವಾದನೆಂದು ತಿಳಿಯಲು ನಿನಗೆ ಸೋಜಿಗವೆನಿಸುವುದು ಸಹಜವಿದೆ. ಆದರೆ ಇಲ್ಲಿಯವರೆಗೆ ನಿಮಗೆ ಲಂಕಾನಗರದ ವರ್ತಮಾನವೇ ಗೊತ್ತಿಲ್ಲವೆಂದ ಮೇಲೆ ನನಗೆ ಬಹಳ ಕೆಡಕೆ ಅನಿಸುತ್ತದೆ ಬಲ್ಲಿರ. ಸ್ವಾಮಿ ಹೇಳ್ತೇನೆ, ಕೇಳುವಂತವರಾಗಿರಿ. ಅದೇನಿರುವುದು ಹೇಳುವಂತವರು. ಅಯ್ಯೋ ತಂದೆ ರಾವಣ ಸೋಲ, ಅಯ್ಯೋ ತಂದೆ ರಾವಣ ಸೋಲ, ಮಾಯಾವಾದೆಯೋ ರಣದೆ ಸೂರ. ಇರಲು ಬ್ರಹ್ಮ ದೇವರು ಇಷ್ಟವರ ಪ್ರದಾನ ಮಾಡಲಿಕ್ಕೆ ನಡೆ ಕಟ್ಟಿ ನಿಂತಿರಲು ಮಹೇಶ್ವರಣ್ಣಿಗೆ ಆರಾಧ ದೈವನಾಗಿರಲು ನಿನ್ನನ್ನು ರಣರಂಗದಲ್ಲಿ ಸಂಹಾರ ಮಾಡಿದ ಆ ರಣಧೀರ ವೈರಿ ಯಾವಾತನು? ಹೋ ತಂದೆ ರಾವಣಾಸುರ ವತ್ಸ ಪುಂಡ್ರಿಕೀರ, ಇನ್ನು ಹತ್ತರೆ ಆಗುವುದೇನು? ಶೋಕ ಸಹನೆ ಮಾಡು, ಈ ಆಸನದಲ್ಲಿ ಕುಳಿತುಕೊಳ್ಳುವಂತವನಾಗು. ಯಲೈ ನಾರದ ಮುನೀಶ್ವರ, ಅಪ್ರತಿಮ ಬಲ ಸಂಪನ್ನ ಆದ ಜಗತ್ರಯದಲ್ಲಿ ದಾರುಣನಾದ ರಾವಣಾಸುರನನ್ನು ರಣರಂಗದಲ್ಲಿ ನಿಂತು ಸಂಹಾರ ಮಾಡಿದ ವೀರ ಧೀರ ಗಂಭೀರನು ಯಾವಾತನು? ಅವನೇನು ಸುರನೋ ನರನೋ ಅಸುರನು? ಯಾವಾತನು ಹೇಳಯ್ಯ ಮುನೇಶ್ವರ? ಎಲೈ ದೈತ್ಯ ಸಾಮ್ರಾಟ ಕಂಠೀರವ, ರಾವಣಾಸುರನನ್ನು ಸಂಹಾರ ಮಾಡಿದವರು ಅಮರರಲ್ಲ, ಅಸುರರಲ್ಲ, ವೀರ ಗಂಭೀರರಲ್ಲ. ನರರು ವಾನರ ಬಲದಿಂದ ಪರಿವೃತರಾದ ಮತ್ತು ಧನುರ್ವಿದ್ಯಾ ನಿಪುಣರಾದ ಇಬ್ಬರೇ ಇಬ್ಬರು ಅಣ್ಣ ತಮ್ಮಂದಿರು ರಾವಣಾಸುರನನ್ನು ಸಂಹಾರ ಮಾಡಿದರು. ತಿಳಿಯಿತೆ ರಾಜಶ್ರೇಷ್ಠನೇ? ಆ ಏನಂದಿ, ರಣಭೀಷಣನಾದಂತ ರಾವಣ ಸಿಂಹನ ರುಂಡಗಳನ್ನು ತುಂಡರಿಸಿದ ಪುಣ್ಯ ಪ್ರಚಂಡರು ನರೇ ಯಕಶ್ಚಿತ ಮಾನವರಿ ಮಂಗಗಳ ಸಹಾಯದಿಂದ ಶುಕ್ರಾದಿಗಳ ವಕ್ರಗಳನ್ನು ಬಗ್ಗಿಸಿದ ರಾವಣ ಸಾಮ್ರಾಟ ದೈತ್ಯ ಚಕ್ರವರ್ತಿಯ ರುಂಡಗಳನ್ನು ಹಾರಿಸಿದ ಭಂಡರು ಕ್ಷುದ್ರ ಮಾನವರಿ ಧಿಗ್ಧಿಗ್ಮಣೇಶ್ವರ ಅವರ್ಯಾರು? ರಣಧೀರರೋ ರಣಭೀಕರರು? ರಾವಣನನ್ನು ಸಂಹಾರಗೈದ ನರರು ಯಾರು? ಅವರ ಹೆಸರೇನು ಹೇಳಯ್ಯ ಮುನೇಶ್ವರ? ಅಯ್ಯ ರಾಜೇಂದ್ರನೇ, ರಾವಣಾಸುರನನ್ನು ಸಂಹಾರ ಮಾಡಿದವರು ಅಯೋಧ್ಯ ನಗರದ ರಾಜಪುತ್ರರಾದ ರಾಮ ಲಕ್ಷ್ಮಣರೆಂಬ ಅಣ್ಣ ತಮ್ಮಂದಿರು ಮತ್ತು ಕಿಷ್ಕಿಂಧೆ ವಾನರ ಅರಸನಾದ ಸುಗ್ರೀವನೆಂಬ ವಾನರರು ಕೂಡಿಕೊಂಡು ರಾವಣಾಸುರನನ್ನು ಸಂಹಾರ ಮಾಡಿದರು. ತಿಳಿಯಿತೆ? ಈಗ ಸದ್ಯ ಲಂಕಾ ನಗರದ ವರ್ತಮಾನವು ಹೇಳಬೇಕು ಮುನೇಶ್ವರ. ರಾವಣನ ಗೂಢ ಮರ್ಮಗಳನ್ನೆಲ್ಲ ಆತನಿಗೆ ತಿಳಿಸಿ ಆತನನ್ನು ಕೊಲ್ಲಿಸಿ ಅಕ್ಷಯ ಲಂಕಾಧಿಪತಿಯಾಗಿರುವಂತೆ ರಾಮನ ವರಬಲ ಸಂಪನ್ನನಾಗಿ ಲಂಕಾ ರಾಜ ಸಿಂಹಾಸನಾರೂಢನಾಗಿ ಮೆರೆಯುತ್ತಿರುವ ಆ ನಿನ್ನ ಚಿಕ್ಕಪ್ಪನಾದ ವಿಭೀಷಣನೇ ಇದಕ್ಕೆ ಕಾರಣನು. ಬಲಿಯ ವೀರಪುತ್ರ, ಆ ದುರುಳ ವಿಭೀಷಣನನ್ನು ಸಜೀವ ಸುಟ್ಟರುಣನ ಸಿಟ್ಟು ಶಾಂತವಾಗಲಾರದು. ಬಲಿಯ ಮುನೇಶ್ವರ. ಪುಂಡ್ರಿಕ ವೀರ, ಆ ವಿಭೀಷಣನು ಕರುಣಾಹೀನನಾಗಿ ಪಿತೃಭಾತೃವಾದಿ ಗೋತ್ರಜರನ್ನು ಕೊಲ್ಲಿಸಿ ಲಂಕಾಪತಿಯಾಗಿ ನಿಮ್ಮನ್ನು ದುಃಖ ಸಮುದ್ರದಲ್ಲಿ ದೂಡಿದ. ಪುಂಡ್ರಿಕ ವೀರ, ಇನ್ನೇನಿದೆ? ತಾಯಿ ಸತ್ತರು ಸೋದರ ಮಾವನಿರಬೇಕೆಂಬ ಗಾದೆಯಂತೆ ಹೋದರ ಹೋಗಲಿ, ಲಂಕಾ ರಾಜ್ಯ ಸಿಂಹಾಸನವು ನಿನಗೆ ದೊರೆಯತಕ್ಕದ್ದು. ಹಾಳಾಗಿ ಹೋಗಲಲ್ಲದು, ನೀನು ಅದರ ಗೊಡವೆಗೆ ಹೋಗಬೇಡ. ಆ ವಿಭೀಷಣನೇ ಲಂಕಾಧಿಪತಿಯಾಗಿ ಮೆರೆಯಲಿ. ನೀನು ಮಾತ್ರ ನಿನ್ನ ಸೋದರ ಮಾವನ ಮನೆಯಲ್ಲೇ ಎದ್ದು ಬಿಡುವಂತವನಾಗು. ಹೇ ಮುನೇಶ್ವರ, ಈ ಮಾತು ನಿಮ್ಮ ಮನಸ್ಸಿಗೆ ಬರಬಹುದೇ? ಪುಂಡ್ರಿಕ ವೀರ, ಆ ವಿಭೀಷಣನು ರಾಮನ ಬೆಂಬಲದಿಂದ ಸಂಪನ್ನರಾದ ವರವನ್ನು ಪಡೆದದ್ದರಿಂದ ರಣದಲ್ಲಿ ನಿನಗೆ ಪರಾಜಿತನಾಗಬೇಕಲ್ಲ. ಆತನನ್ನು ಗೆದ್ದು ಲಂಕಾಧಿಪತ್ಯ ಹರಣ ಮಾಡಲಿಕ್ಕೆ ನೀನಿನ್ನೂ ಸಣ್ಣವನು ಬಲ್ಲಿಯ ವೀರಪುತ್ರ. ಪುಂಡ್ರಿಕ ವೀರ, ಹೇಳ್ತೀನಿ ರಾಮ ಶತಮುಖರ ಯುದ್ಧ ದೊಡ್ಡಾಟ ಕೇಳಿದಿರಿ. ಗುಂಡೇನಟ್ಟಿಯ